ಏನು ಭದ್ರೇಶ ಏನಾದರೆ ನಮ್ಮ ಗ್ರಾಮದಲ್ಲಿ ದೇವದತ್ತರ ಗುಡಿಯಲ್ಲಿ ಸದಾಕಾಲ ನಂದ ದೇವಿ ದೀಪ ಉರಿತಿರೋದು ಹೇಗೆ ಭದ್ರೇಶ? ಆದರೆ ನಮ್ಮ ಗ್ರಾಮದಲ್ಲಿ ಸದಾಕಾಲ ನಂದ ದೇವಿ ದೀಪ ಉರಿತಿರೋದ್ರಾದ್ರೆ ತು ಒಳ್ಳೇದು ಇರಲಿ ಭದ್ರೇಶ, ಇದು ಅಲ್ಲದೆ ನಮ್ಮ ಗ್ರಾಮದಲ್ಲಿ ಸಾಲಿ ಹುಡುಗರ ಅಭ್ಯಾಸ ಹೇಗೆ ನಡೆದಿರೋದು ಮಂತ್ರೇಶ? ಏನು ರಾಜರೆ, ನಮ್ಮ ಗ್ರಾಮದಲ್ಲಿ ಸಾಲಿ ಹುಡುಗರ ಅಭ್ಯಾಸ ಬಹು ಚೆನ್ನಾಗಿ ನಡೆದಿರೋದು ರಾಜರೇ. ಹೌ ಒಳ್ಳೇದು ಇರಲಿ ಮಂತ್ರೇಶ, ಹಾಗಾದ್ರೆ ಇದೇ ಪಿಡೆ ಮೇಲೆ ಅಲಂಕರಿಸು ಮಂತ್ರೇಶ, ನಾನು ಅದರ ಹೋಗಿ ಬರುತ್ತೇನೆ. ಹೇಗಿನ ಹೋಗಿ ಬರಂತ ನಾಗರಾಜರೆ? ಹಳ್ಳದ ತಾಡೆ ಕಂಪ ಹಳದಿಯೋ ಬಿಳಿ ಹೂವಿನ ಕರಡಿ ಹೌದು ಗುಂಪಾಗಿ ಮೈತ ತಾವ ಹರಿದಾಡಿ ಇಕ್ಕ ನೋಡಲಾದರೆ ಹೌದು ಹೌದು ಮಂತ್ರೇಶ ಅವ್ಕೇನು ಪ್ರಾಣದ ಭಯವಿಲ್ಲ ನಾಗಶಂಪಿಗೆ ಇರುವಂತ ಶಾವಂತಿಗೆ ಇಂತಿಂತ ನಾನಾ ತರದ ಪುಷ್ಪಾದಿಯನ್ನು ನಾನು ಮುಡಿದುಕೊಂಡಿರುವೆನು. ಹೇಗೆ ನಡೆಯುವ ಮಹಾರಾಣಿ ಅವರೇ Yeah. ದೇವರ ಪೂಜೆಯನ್ನು ಮುಗಿದಿರುವುದು ಈಗ ಬೇಗನೆ ನಡೆಯುವಂತಕ್ಕಿನಾಗಮ್ಮ. ಆಗಲಿ ಅಮ್ಮ, ಮಾರಾಣಿಯವರೇ, ಅಮ್ಮ ಮಾರಾಣಿಯವರೇ, ನಾನು ಸ್ವಲ್ಪ ಬೇಡಿಕೊಳ್ಳುವೇನಮ್ಮ. ಅಮ್ಮ ದೇವಿ, ನಾನು ನಿನ್ನ ಜನ್ಮ ಇರೋ ತಲಕಲು ಪೂಜಿಸುವನು, ನಾನು ಮನೆಗೆ ಹೋಗೋ ತಲಕಲು ನನ್ನ ಗಂಡನ ಕಣ್ಣ ಎರಡು ಹೋಗಬೇಕು. ದೇವಾಲಯನ ಗುಡಿಯಲ್ಲಿ ಕುಳಿತುಕೊಳ್ಳಮ್ಮ. ಮಾ ಮಾರಾಣಿಯವರೇ, ಆಗಲಮ್ಮ, ದಾಸಮ್ಮ ಬೇಗನೆ ಬರುವಂತಕ್ಕಿನಾಗಮ್ಮ. ಬೇಗ ನಡೆಯಮ್ಮ. ಏನು ಭದ್ರೇಶ, ಅವೇನು ರಾಜರೇ, ಇಲ್ಲಿ ದೇವಾಲಯ ಗುಡಿಯಲ್ಲಿ ಯಾರು ಹೆಣ್ಣು ಮಕ್ಕಳು ಶಬ್ದ ಪಡ್ತಿರೋದು ಭದ್ರೇಶ? ಏನು ರಾಜರೇ, ದೇವಾಲಯ ಗುಡಿಯಲ್ಲಿ ಸಾವಿರಾರು ಮಂದಿ ಬರುವರು, ಸಾವಿರಾರು ಮಂದಿ ಹೋಗುವರು, ಅದು ಎಲ್ಲ ತೆಗೆದುಕೊಂಡು ನಮಗೆ ಏಕೆ ರಾಜರೇ? ಬೇಗ ಹೋಗ ನಡೆ. ಇಲ್ಲ ಭದ್ರೇಶ, ನಾನು ಮಾಡಿಕೊಂಡು ಬರುತ್ತೇನೆ. ಆಗಲಿ ರಾಜರೇ. ಅಮ್ಮ ಮಾರಾಣಿಯವರೇ, ಬೇಗ ಬರುತ್ತಲಾಗರಿ. ನೀನು ಬೇಡಪ್ಪ ರಾಜ ಭೂಪಾಲ, ಎಂತ ಕ್ಯಾಲ ನೀನು ಜಾಣೇ ಬಾ ಬಂಗಾರ ದೇಣೆ ಆ ಚಾತ್ರ ಓದಿ ನೋಡಿ ತರುಣೆ ಜಾಣೇ ಬಂಗಾರ ಏನ ಅಣ್ಣ ರೈತರಾದ್ರೆ ಅಳವಿಯ ಪಾಲ ಹಾಗೆ ಹೋದರೂ ಉಳಿಯಲಿಲ್ಲ ಅಣ್ಣ ಇದು ಅಲ್ಲದೆ ಮಾತಾದ್ರೆ ಹೇಳೋ ಸ್ವಲ್ಪ ದೂರ ನಿಂತ ಮಾತಾಡೋಣ ತೆಗೆದುಕೊಂಡು ನೀನ್ ಏನ್ ಮಾಡ್ತೀರಿ ಬಾ ಸುಂದರಿ ಬಾ ಅಣ್ಣ ಅಣ್ಣ ಅದು ಏನಿರೋದು ಬೇಗನೆ ಹೇಳುವಂತನಾಗರಿ ಸುಂದರಿ ಹೇಳ್ತೀನಿ ಸರ್ ಲಕ್ಷ ಇಟ್ಟುಕೊಳ್ಳ ಬೇಗನೆ ಹೇಳುವಂತನಾಗರಿ ಯಾ ಅವೇನು ಸುಂದರಿ? ಸತ್ಯವಾಗಿ ನಿನ್ನ ಸತ್ಯವಾದ ಚಂದ್ರಮತಿ ಸತ್ಯವಾಗಿ ಬಿಡಿಯೇ ಬಿಡಿಯ ವಚನ ಕೊಟ್ರೆ ನಾನು ನಿನ್ನವಳ ಪುತ್ತಿದೇವ. ನನ್ನ ಚಿಕ್ಕ ಹೆಂಡತಿ ಬಿಡುವುದು ಯಾವ ಧರ್ಮಶಾಸ್ತ್ರವೇ? ನಾವು ಬಿಡುವುದು ಯಾವ ಧರ್ಮಶಾಸ್ತ್ರವು? ಹೌದು, ಈ ಸುಂದರಿ ಆರ ಮಾತು ನಿಜವು. ನನ್ನ ಬಳಿ ಇರುವಂತಕ್ಕ ಆರು ಮೂರು ಗುಣವನ್ನು ಅಳಿಯಬೇಕಾಯ್ತು. ಏನು ಸುಂದರಿ? ಏನು ಅಣ್ಣ, ನನ್ನ ಬಳಿ ಇರತಕ್ಕಂತ ಆರು ಮೂರು ಗುಣಗಳನ್ನು ಅಳದಿರುವನು. ಬಾ ಸುಂದರಿ ಬಾ, ಹಾಗಾದ್ರೆ ಬೇಗ ನಡೆಯ ಅಣ್ಣ. ಕರೆಸಿಕೊಂಡು ವರ್ತಮಾನ ಏನಿರೋದು ಬೇಗ ಹೇಳುವಂತ ನಾಗರಿ. ಏನು ಮಂತ್ರೇಶ ಹೇಳ್ತೀನಿ, ಸ್ವಲ್ಪ ಲಜ್ಜೆ ಅಡಿಕೊಳ್ಳುವಂತ ನಾವು. ಮಂತ್ರಿ ಕೇಳು ಮಾತ ಮನೀಷಿ ಮಾರಿ ಸೂರತ ಸುಂದರಿಯೋ ಮಹಾಪ್ರಭು ಕೊಡಿಸಿಕೊಟ್ಟ ಮುರಹರಿಯೋ. ಚಂದ್ರಮತಿ ಬಿಡುವುದು ಯಾವ ಧರ್ಮಶಾಸ್ತ್ರವೋ ನೀಚ. ಏನಾದರೆ ಈ ಮಾತು ಹೋಗಿ ನಮ್ಮ ತಾಯಿಯಾದ ಚಂದ್ರಮತಿಗೆ ತಿಳಿಸುತ್ತೇನೆ. ಏನು ಮಂತ್ರೇಶ, ಇದು ಒಂದು ಮಾತು ಮನ್ನಿಸು ಮಂತ್ರೇಶ. ಓಹೋ, ರಾಜರೂಪ ಒಂದು ಸಪ್ಪಗೆ ಎಲ್ಲ ಬರದು. ಆಗಲಿಲ್ಲಾದರೆ ನನ್ನ ಮಾತನ್ನು ಮನ್ನಿಸುವೆನು. ಆಗಲಿ ಮಂತ್ರಿ, ಬೇಗ ಹೋಗಿ ಬರುವಂತ ನಾವು ಹೋಗಿ ಬರುತ್ತೇನೆ. ರಾಜರೇ ಕೇಳಮ್ಮ ಚಂದ್ರ ಇದುವರೆಗೆ ಡಪ್ಪಿನಾಟ ನಂದಗೋಪಾಲ ಪ್ರಸಾರವಾಯಿತು. ಈಗ ಕೇಳೋಣ ಕೃಷಿ ಹಾಡುಗಳನ್ನು. ಮೊದಲಿಗೆ ಮಾಡಿ ಉಳುಮೆಯನ್ನು ಮಾಡಬೇಕು, ಬಿಸಿ ಕಿವಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು. ಹೆಲಿಯೋಜಿಸ್ ಹೆಡಮುರುಗಿ ಬಿಗಿದೆ ಗಂಗ, ಇದೆ ಸರಿದಿ ಇದೆ ಖರೀದಿ, ಇದೆ ಸರಿದಿ ಇದೆ ಖರೀದಿ. ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದು ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದು ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ಕವಲು ಕೋಲು ನೆಟ್ಟ ಹಕ್ಕಿ ಕರೆಯಲಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು. ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲಬೇಕು. ಎಲಿಯೋ ಕೃಷ್ಣ ಗಿಡ ಮುರುಗಿ ಬಿಗಿದೆ ಕಂದ, ಇದೆ ಸರಿದಿ ಇದೆ ಖರೀದಿ, ಇದೆ ಸರಿದಿ ಇದೆ ಖರೀದಿ. ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕಾದಿರುವ ಗುಣವಿರಬೇಕು. ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕಾದಿರುವ ಗುಣವಿರಬೇಕು. ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು. ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು, ಬೇವು ಗೆಣಸು ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು. ಬೇವು ಗೆಣಸು ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು. ಆಕಳ ಸಗಣಿ ಮೂತ್ರ ಬಳಸಲಬೇಕು, ಆಕಳ ಸಗಣಿ ಮೂತ್ರ ಬಳಸಲಬೇಕು. ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು. ಎಲಿಯೋಗಿಸಿದ ಗಿಡಮುರುಗಿ ಬಿಗಿದೆ ಕಂದ, ಇದೆ ಸರಿದಿ ಇದೆ ಖರೀದಿ, ಇದೆ ಸರಿದಿ ಇದೆ ಖರೀದಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ. ಕಡಿಮೆಯಾಗುತ್ತದ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ,